ಸಚಿವ ಕೃಷ್ಣ ಭೈರೇಗೌಡ ದಿಢೀರ್ ಭೇಟಿ, ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ರೈತ ಧ್ವನಿ ಕಿಸಾನ್ವಾಣಿಗೆ ಸ್ವಾಗತ ಮತ್ತು ನಮಸ್ಕಾರ. ಇಂದಿನ ಕಿಸಾನ್ವಾಣಿಯಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆ ನಿರ್ವಹಣೆ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣ, ಅನಂತರ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣವನ್ನು ಕೇಳುತ್ತೀರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆ ನಿರ್ವಹಣೆ, ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳು. ನಮಸ್ಕಾರ, ನಾನು ಡಾಕ್ಟರ್ ಅಕ್ಷಿತಾ ಅಂತ ಹೇಳಿ ICAR ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೀನಿಯರ್ ಸೈಂಟಿಸ್ಟ್ ಆಗಿ. ಸೊ ಮೊದಲನೇದಾಗಿ ನಮ್ಮ ಕೊಡಗಲ್ಲಿ ಮೇನ್ ಕ್ರಾಪ್ ಅಂತಂದ್ರೆ ಕಾಫಿ, ಜೊತೆಗೆ ಇನ್ನೊಂದು ಬೆಳೆ ಅಂತ ಅಂದ್ರೆ ಮೆಣಸು. ಮೊದಲನೇದಾಗಿ ನಮ್ಗೆ ಈ ಸರಿ ಮಳೆ ಏನಾಗಿದೆ, ತುಂಬಾನೇ ಬೇಗ ಸ್ಟಾರ್ಟ್ ಆಗಿದೆ. ಸೊ ಅದೆಲ್ಲ ಕೆಲಸ ಮಾಡ್ಲಿಕ್ಕೆ ಈ ಸರಿ ಮಳೆ ಟೈಮ್ ಕೊಟ್ಟಿಲ್ಲ ನಿಮಗೆ. ಸೊ ಆದ್ರೂ ನಾವು ಆ ಕೆಲಸಗಳನ್ನ ಮಾಡ್ಲೇಬೇಕು, ಯಾಕಂದ್ರೆ ಮುಂದಿನ ವರ್ಷ ನಮಗೆ ಬಳ್ಳಿ ಉಳಿಬೇಕು ಅಂತ ಅಂದ್ರೆ ನಾವು ಒಂದಷ್ಟು ಕೆಲಸಗಳನ್ನ ಮಾಡ್ಲೇಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಹೊಸ ತೋಟಗಳು ಮಾಡುವಾಗ ಗಿಡ ನೆಡ್ಲಿಕ್ಕೆ ರೆಡಿ ಆಗಿರ್ತೀರಾ. ಸೊ ಹಾಗಾಗಿ ಗಿಡ ನೆಡಕ್ಕೆ ಬೇಕಾದಂತವ್ರು ನೀವು ಸರಿಯಾದ ತಳಿಯನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಸೂಕ್ತವಾದ ತಳಿಯ. ನೀವೆಲ್ಲ ಕಡೆ ಕೇಳಿರುವಂತ ತಳಿ ಅಂತ ಅಂದ್ರೆ ಪಣ್ಯೂರ್ ಅಂತ ಹೇಳ್ತೀರಾ. ನಿಮ್ ತೋಟಗಳಿಗೆ ಬಂದು ನಾವು ಹೇಳಿದ್ರೆ ಪಣ್ಯೂರ್ ಅಂತ ಹೇಳ್ತೀರಾ. ಆದ್ರೆ ಪಣ್ಯೂರ್ ಅಲ್ಲಿ ತುಂಬಾ ವೆರೈಟಿಗಳಿದೆ, ಪಣ್ಯೂರ್ 1 ಪಣ್ಯೂರ್ 10 ವೆರೈಟಿಗಳಿದೆ. ಸೊ ಮೋಸ್ಟ್ಲಿ ನಿಮ್ ತೋಟಗಳಲ್ಲಿ ಇರೋದೆಲ್ಲ ಪಣ್ಯೂರ್ 1 ಅಂತ ಇದೆ. ಬಟ್ ಅದ್ರಲ್ಲಿ ಏನಾಗ್ತಿದೆ ಅಂದ್ರೆ, ಈಗ 2018 ಎಷ್ಟು ಮಳೆ ಜಾಸ್ತಿ ಆಗಿ ಎಲ್ಲೋ ಅದಾದ ನಂತರ ನಮ್ಮಲ್ಲಿ ರೋಗ ಜಾಸ್ತಿ ಕಂಡು ಬರ್ತಿದೆ. ಸೊ ಹಾಗಾಗಿ ಪಣಿಯೂರು ಒಂದು ತಳಿಯಲ್ಲಿ ನಮಗೆ ರೋಗ ಜಾಸ್ತಿ ಬಂದು ನಮಗೆ ಆಲ್ಟರ್ನೇಟ್ ಆಗಿ ಬೇರೆ ಒಂದು ತಳಿ ಬೇಕು ಅಂತ ಅನ್ಸಿದೆ. ನಮ್ಮಲ್ಲಿ ಆಲ್ರೆಡಿ ಕರಿಮುಂಡ ಅನ್ನೋದೊಂದಿದೆ, ಅದು ಒಡಕನಾಗ್ಲಿ ಲೋಕಲ್ ತಳಿಗಳಿದೆ. ಅದು ಬಿಟ್ಟು ನಮ್ಮಲ್ಲೇ ಒಂದು ISR ತೇವಂ ಅಂತ ಇದೆ. ISR ತೇವಂ ಅನ್ನೋದು ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತಹ ಒಂದು ತಳಿಯಾಗಿದೆ. ರೆಸಿಸ್ಟೆಂಟ್ ಅಂದ್ರೆ ಫೀಟ್ ಟಾಲರೆಂಟ್ ಆಗಿದೆ. ಇದರಲ್ಲಿ ರೋಗ ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ರೋಗ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಅಂದ್ರೆ ನೀವೇನು ಬೇರೆ ಏನು ಕ್ರಮಗಳು COC ಆಗ್ಲಿ ಬೋರ್ಡ್ ಆಗ್ಲಿ ಏನ್ ಸ್ಪ್ರೇ ಮಾಡ್ಬೇಕು ಅದೆಲ್ಲ ಮಾಡ್ಲೇಬೇಕು, ಮಾಡ್ದಲೇ ಇರ್ಲಿಕ್ಕಾಗಲ್ಲ. ಸೊ ಎಲ್ಲಾ ವೆರೈಟಿಗಳಿಂದ ಇದರಲ್ಲಿ ರೋಗ ಕಡಿಮೆ ಬರುತ್ತೆ. ಅದು ಬಿಟ್ರೆ ಅರ್ಥಾಪೂರ್ ಎಕ್ಸೆಲ್ ಅಂತ ಒಂದು ತಳಿ ಇದೆ. ಸೊ ಈ ತಳಿಯನ್ನು ನಮ್ಮ ಸಂಶೋಧನಾ ಸಂಸ್ಥೆ ಮತ್ತೆ ISR ಅದ್ರದ್ದು ಜಸ್ಟ್ ಚಟ್ಟಳ್ಳಿಯಲ್ಲಿ ಇದೆಯಲ್ಲ, ಎರಡು ಸಂಸ್ಥೆಗಳು ಸೇರಿ ಬಿಡುಗಡೆ ಮಾಡಿರುವಂತ ಒಂದು ತಳಿಯಾಗಿದೆ ಅರ್ಥಾಪೂರ್ ಎಕ್ಸೆಲ್ ಅಂತ ಹೇಳಿ. ಇದರಲ್ಲಿ ಉದ್ದನೆಯ ಕೊಚ್ಚು ಬರುತ್ತೆ. ಸೊ ಅದಲ್ಲದೆ ತುಂಬಾ ವೆರೈಟಿಗಳಿದೆ, ಲೈಕ್ ಕರಿಮುಂಡದ ಸೆಲೆಕ್ಷನ್ ಇದೆ, ಶುಭಕರ, ಶ್ರೀಕರ, ಪಂಚಮಿ, ಪೌರ್ಣಮಿ, ಹೀಗೆ ಹಲವಾರು ತಳಿಗಳಿದೆ. ಸೊ ನಿಮ್ಮಲ್ಲಿಗ ಪಡೆಯುವ ಅಲ್ಲಿ ಇದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ISR ತೇವ ಮತ್ತೆ ಅರ್ಥಪೂರ್ ಎಕ್ಸೆಸ್ ಈ ತಳಿಗಳನ್ನ ಬೆಳಿಬಹುದು. ಅದ್ರ ಜೊತೆಗೆ ಒಂದೇ ವೆರೈಟಿ ಬೆಳೆದು ಅದರಲ್ಲಿ ರೋಗ ಬಂತು ಹೋಗ್ತು ಅನ್ನೋದಕ್ಕಿಂತ ಇನ್ನೊಂದೆರಡು ಆಲ್ಟರ್ನೇಟ್ ಆಗಿ ಬೇರೆ ತಳಿಗಳನ್ನ ಮಾಡ್ಕೋಬಹುದು. ಈ ತಳಿಗಳು ನಮ್ಮಲ್ಲಿ ಸಿಗುತ್ತೆ, ಬಟ್ ನಿಮ್ಮ ತೋಟಗಳಿಗೆ 2,000-3,000 ಗಿಡಗಳು ಒಂದೇ ಸರಿ ಬೇಕಂದ್ರೆ ಅಷ್ಟು ಗಿಡ ಸಿಗಲ್ಲ ನಮ್ಮಲ್ಲಿ. ಯಾಕಂದ್ರೆ ನಾವು ನ್ಯೂಕ್ಲಿಯಸ್ ಪ್ಲಾಂಟಿಂಗ್ ಮೆಟೀರಿಯಲ್ ನ ಪ್ರೊಡಕ್ಷನ್ ಮಾಡ್ತೀವಿ. ನಿಮಗೆ ಒಂದು 25-30 ಗಿಡ 50 ಗಿಡ ಹಾಕೊಂಡಿದ್ದೀವಿ, ನೀವು ನಿಮ್ಮಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿ ಆ ಗಿಡಗಳನ್ನ ನೀವು ಬೆಳ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಒಂದು 100 ಗಿಡ ಕೊಟ್ಟರೆ ಅದನ್ನ ಬೆಳೆದು ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಅಲ್ಲ ಬಂದಿದ್ದನ್ನ ಕಟ್ ಮಾಡಿ ಒಂದು ಗಿಡ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ತಳಿಗಳ ಆಯ್ಕೆ ಎಲ್ಲ ಆಯ್ತು. ಸೊ ಅದಾದ ನಂತರ ಯಾವ್ದೇ ಗಿಡನ ನೀವು ಎಲ್ಲೇ ಇದ್ದಲ್ಲಿ ಯಾವ್ದೇ ನರ್ಸರಿಯಿಂದ ತಗೊಂಡೋದ್ರು ಇಮಿಡಿಯೇಟ್ ಆಗಿ ಅದನ್ನ ಪ್ಲಾಂಟಿಂಗ್ ಮಾಡಕ್ ಹೋಗ್ಬೇಡಿ. ಒಂದಷ್ಟು ದಿನ ಇಡಿ, ಒಂದ್ ವಾರ ಅಥವಾ 15 ದಿನ. ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಶನ್ ಶಾಕ್ ಇರುತ್ತೆ. ನೀವು ಎಲ್ಲಿಂದಲೇ ಗಿಡ ತಂದ್ರು ನಿಮ್ಮ ಜಾಗದಲ್ಲಿ ನಿಮ್ಮ ಮನೆ ಹತ್ರ ಇಟ್ಕೊಳ್ಳಿ. ಯಾವಾಗ ನೀವು ಬುಟ್ಟಿ ಗಿಡಗಳನ್ನ ಇಡುವಾಗ ಮೆಣಸು ಆಗ್ಲಿ ಯಾವ್ದೇ ಗಿಡ ಆಗ್ಲಿ ಮಳೆ ನೀರು ಡೈರೆಕ್ಟ್ ಆಗಿ ಅದರಲ್ಲಿ ಬೀಳ್ಬಾರ್ದು. ಬುಟ್ಟಿಯಲ್ಲಿ ಇರುವಾಗ ಗಿಡ ನೆಟ್ಟಾಗ ನಡೆಯುತ್ತೆ, ನೆಡೋವರೆಗೂ ಮಳೆ ನೀರು ಬೀಳದಲ್ಲೇ ಇರೋ ತರ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಕೊಳೆ ಬರುತ್ತೆ. ಸೊ ಅದಷ್ಟು ಆಗಿ ಮತ್ತೆ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಯೂಸ್ ಮಾಡಿ ಪ್ಲಾಂಟಿಂಗ್ ಮಾಡ್ತೀವಿ. ಅದಾದ ನಂತರ ಈಗ ಆಲ್ರೆಡಿ ನಿಮ್ಮಲ್ಲಿ ಗಿಡಗಳಿದೆ, ಏನೇನ್ ಕೆಲಸ ಮಾಡ್ಬೇಕು ಅಂತ ಅಂದ್ರೆ, ಈಗ ಆಲ್ರೆಡಿ ಮಳೆ ಜಾಸ್ತಿ ಸ್ಟಾರ್ಟ್ ಆಗಿದೆ. ಮೊದಲನೇದಾಗಿ ನಾವು ಡ್ರೈನೇಜ್ ಕ್ಲೀನ್ ಮಾಡ್ಬೇಕಾಗುತ್ತೆ, ಚರಂಡಿಯನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಬುಡದಲ್ಲಿ ನೀರು ನಿಲ್ಬಾರ್ದು. ಯಾವ್ದೇ ಬೆಳೆ ಆದ್ರೂ ಅಷ್ಟೇ, ಇವಾಗ ಕಾಫಿ ಆದ್ರೂ ಆಯ್ತು, ಏಲಕ್ಕಿ ಆದ್ರೂ, ಮೆಣಸು ಆದ್ರೂ, ಯಾವ್ದೇ ಬೆಳೆ ಆದ್ರೂ ಬುಡದಲ್ಲಿ ನೀರ್ ನಿಲ್ಬಾರ್ದು. ಈ ಬೆಳೆಗಳಿಗೆ ನಮ್ಗೆ ನೀರ್ ಜಾಸ್ತಿ ಬೇಕಾಗುತ್ತೆ, ಬಟ್ ಬುಡದಲ್ಲಿ ನೀರ್ ನಿಲ್ಬಾರ್ದು. ನೀರ್ ನಿಂತ್ರೆ ಕೊಳೆ ಬರುತ್ತೆ. ಅದಾದ ನಂತರ ನೀವು ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಕೇಳಿದ್ದೀರಾ, ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳಿ. ಸೊ ಅದನ್ನ ನಾವು ಬುಡಕ್ಕೆ ಉಳಿಬೇಕಾಗುತ್ತೆ. 1/2 kg ಕಾಪರ್ ಆಕ್ಸಿಕ್ಲೋರೈಡ್ ನ ನೀವು ಒಂದು ಬ್ಯಾರಲ್ 200 ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನ ಮೆಣಸಿನ ಬಳ್ಳಿಗೆ ಉಳಿಬೇಕಾಗುತ್ತೆ. 4 ಲೀಟರ್, 5 ಲೀಟರ್, 6 ಲೀಟರ್ ಆತರ ಬುಡಕ್ಕೆ ಉಳಿಬೇಕಾಗುತ್ತೆ. ಚಿಕ್ಕ ಗಿಡ ಆದ್ರೆ 1 ಅಥವಾ 2 ಲೀಟರ್ ಸಾಕಾಗುತ್ತೆ. ಅದು ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಗಬೇಕು. ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ಬಿರುವು ಕೊಟ್ಟಾಗ ನೀವು ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಮಾಡ್ಬೇಕಾಗುತ್ತೆ. 1% ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಮಾಡ್ಬೇಕಾಗುತ್ತೆ. ಇದಾಗ್ಲೂ ನಿಮ್ಮಲ್ಲಿ ಎಲ್ಲಾದ್ರೂ ಎಲ್ಲೋಯಿಂಗ್ ಕಾಣಿಸ್ತಿದೆ, ಒಂದೊಂದು ಗಿಡ ಅರಿಶಿನ ಬಣ್ಣ ತಿರುಗಿದೆ ಅಂತ ಅಂದ್ರೆ ಅಲ್ಲಿಗೆ ಮೆಟ್ಲಾಕ್ಸಿಲ್ ಮ್ಯಾಕೋಸೆಬ್ ಅಂತ ಬರುತ್ತೆ. ಸೊ ಅದು ಬೇರೆ ಬೇರೆ ಟ್ರೇಡ್ ನೇಮ್ಸ್ ಇರುತ್ತೆ. ಅದಕ್ಕೆ ಮೆಟ್ಲಾಕ್ಸಿಲ್ ಮ್ಯಾಕೋಸೆಬ್ ಅನ್ನೋದು ಅದ್ರದ್ದು ಕೆಮಿಕಲ್ ನೇಮ್. ಸೊ ಅದನ್ನ ನೀವು 250 ಗ್ರಾಮ್ 1/2 kg 1 ಬ್ಯಾರಲ್ ನೀರಿನಲ್ಲಿ 200 ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನ ನೀವು ಸ್ಪ್ರೇನು ಮಾಡ್ಬೋದು, ಬುಡಕ್ಕೂ ಸಹ ಉಳಿಬಹುದು. ಅದನ್ನ ಇದು ಆ ಗಿಡ ಎಲ್ಲಿ ನಿಮಗೆ ಎಲ್ಲೋಯಿಂಗ್ ಕಾಣಿಸ್ತಿರುತ್ತ, ಎಲ್ಲ ಅರಿಶಿನ ಬಣ್ಣ ತಿರುಗಿರುತ್ತಲ್ಲ ಬಳ್ಳಿ, ಅದಕ್ಕೆ ಮತ್ತೆ ಅದ್ರ ಸುತ್ತ ಇರುವಂತಹ ಬಳ್ಳಿಗಳಿಗೆ ಅದನ್ನ ಕೊಡ್ಬೇಕಾಗುತ್ತೆ. ಇಡೀ ತೋಟಕ್ಕೆ ಮಾಡೋದ್ರೂ ಬೇಡ, ಗೌಡ ಮಾಡಿದ್ರೆ ಸಾಕು, ಪ್ರೊಫಿಲಾಕ್ಟಿಕ್ ಆಗಿ ನಾವು ಗೌಡ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ನಾವು ಮಳೆ ಸ್ಟಾರ್ಟ್ ಆಗೋಕೆ ಮುಂಚೆ ಮಾಡ್ಬೇಕಾಗಿರೋದು. ಅದ್ರ ಜೊತೆಗೆ ಒಂದು ಫರ್ಟಿಲೈಸರ್ ಅಪ್ಲಿಕೇಶನ್ ಗೊಬ್ಬರ ಹಾಕ್ಬೇಕು ಅಂತ ಅಂದ್ರೆ 1 bag urea, 1 bag ರಾಕ್ ಫಾಸ್ಫೇಟ್ ಮತ್ತೆ 2 bag MOP. ಇದಿಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ನೀವು ಬಳ್ಳಿಯ ವಯಸ್ಸಿನ ಮೇಲೆ ಹೋಗುತ್ತೆ. ತುಂಬಾ ಚಿಕ್ಕ ಬಳ್ಳಿ ಆದ್ರೆ ಇದರಲ್ಲಿ 1/2 ಹಾಕಿದ್ರೆ ಆಯ್ತು. ಇದಿಷ್ಟು ನಾವು ತಗೊಂಡು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ 100-150 grams ಅಷ್ಟು ಗೊಬ್ಬರ ತಗೊಂಡು ದೊಡ್ಡ ಬಳ್ಳಿಗಳಾದ್ರೆ ಕೂಡ ಸುತ್ತ ಹಾಕುತ್ತೆ. ಅದ್ರ ಜೊತೆಗೆ ಪೆಪ್ಪರ್ ಅಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಇದೆ. ಕೇಳಿದ್ದೀರಾ, ನಾವೀಗ ಬರೀ ಮೇಜರ್ ನ್ಯೂಟ್ರಿಯಂಟ್ಸ್ ಬಗ್ಗೆ ಮಾತಾಡಿದ್ವಿ, NPK ಬಗ್ಗೆ. ಅದ್ರ ಜೊತೆಗೆ ಅದಕ್ಕೆ ಲಘು ಪೋಷಕಾಂಶಗಳು ಸಹ ಅವಶ್ಯಕತೆ ಇರುತ್ತೆ. ಸೊ ನಮ್ಮಲ್ಲಿಯೇ ಒಂದು ISR ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದೀವಿ, ಒಂದು ಬ್ಲಾಕ್ ಪೆಪ್ಪರ್ ಸ್ಪೆಷಲ್ ಅಂತ ಕೇಳಿರ್ಬೋದು ನೀವು. ಸೊ ಅದನ್ನ ನೀವು ಸ್ಪ್ರೇ ಮಾಡ್ಬೋದು. 1 kg ಬ್ಲಾಕ್ ಪೆಪ್ಪರ್ ಸ್ಪೆಷಲ್ ಮತ್ತೆ 1 kg 19R ನೀರಲ್ಲಿ ಕರೆದುತ್ತಲ್ವಾ, 19R. ಸೊ ಅದೆರಡನ್ನು 200 ಲೀಟರ್ ನೀರಿನಲ್ಲಿ ಹಾಕಿ ಅದನ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ. ಇದನ್ನ ಬುಡಕ್ಕೆ ಉಯ್ಯಕ್ಕಾಗಲ್ಲ, ಇದನ್ನ ಎಲೆಗೆ ಸಿಂಪಡಿಸಬೇಕಾಗುತ್ತೆ. ಇದನ್ನ ಈ ಟೈಮ್ ಅಲ್ಲಿ ಒಂದ್ಸರಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ಅದಾದ ನಂತರ ಮಳೆ ಸ್ವಲ್ಪ ಕಡಿಮೆ ಆಗುತ್ತಲ್ವ, ಸೆಪ್ಟೆಂಬರ್ ಟೈಮ್ ಅಲ್ಲಿ ಅದಕ್ಕೆ ಒಂದ್ ಸ್ಪ್ರೇ ಕೊಡ್ಬೋದು. ನಾನು ಮೊದಲೇ ಹೇಳ್ತಂದ್ರೆ ಆ COC ಮತ್ತೆ ಬೋರ್ಡೋ ಏನ್ ಹೇಳಿದೆ ಅದನ್ನು ಸಹ ನೀವು ಮಳೆ ನಿಲ್ಲುವಾಗ ಇನ್ನೊಂದ್ಸರಿ ಡ್ರೆಂಚಿಂಗ್ ಮತ್ತೆ ಸ್ಪ್ರೇ ಕೊಡ್ಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಟ್ರೈಕೋಡರ್ಮಾ ಮತ್ತೆ ಪಿಜಿಪಿಆರ್ ಪ್ಲಾಂಟ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಇವಾಗ ಟ್ರೈಕೋಡರ್ಮಾನು ಸಿಗುತ್ತೆ ನಮ್ಮಲ್ಲಿ, ಅದ್ರ ಜೊತೆಗೆ ಕ್ಯಾಪ್ಸೂಲ್ಸ್ ಬರುತ್ತೆ. ಮಾತ್ರೆ ತಿನ್ಸಿವಲ್ವಾ ಅದೇ ತರ ಮಾತ್ರೆಗಳು ಸಿಗುತ್ತೆ ಅದು ಟ್ರೈಕೋಡರ್ಮಾ ಕ್ಯಾಪ್ಸೂಲ್ಸ್. ಇವನ್ ಕಾಫಿ ಹಸ್ಕಲ್ ಎಲ್ಲ ಮಾಡಿರ್ತೀವಿ, ಅದಾದ್ರೆ ಒಂದ್ ಕೆಜಿ ತಗೊಂಡೋಗಿ ನೀವು 100 kg ಜೊತೆ ಮಿಕ್ಸ್ ಮಾಡಿ ಗೊಬ್ಬರ ಜೊತೆ ಹಾಕ್ತೀರಾ. ಇದೇನಂದ್ರೆ ಒಂದ್ ಕ್ಯಾಪ್ಸೂಲ್ ತಗೊಂಡೋದ್ರೆ ನೀವು 100 liter ನೀರಲ್ಲಿ ಅಥವಾ 200 liter ನೀರಲ್ಲಿ ಆ ಕ್ಯಾಪ್ಸೂಲ್ನ ಕರಗಿಸ್ಬಿಟ್ಟು ಮಾತ್ರೆ ಇರುತ್ತೆ, ಮಾತ್ರೆ ತರ ಕರಗಿಸ್ಬಿಟ್ಟು ಕುಡಕ್ಕೆ ಮುಗಿಯೋದು. ಇದು ಸೇಮ್ ನಮ್ಗೆ ಏನ್ ಟ್ರೈಕೋಡರ್ಮಾ ಇರುತ್ತಲ್ಲ ಅದೇ ತರ ಇರುತ್ತೆ ಇದು. ಸೊ ಇದಿಷ್ಟು ನೀವು ಮೆಣಸಲ್ಲಿ ಈಗ ಸದ್ಯದಲ್ಲಿ ಮಾಡ್ಬೇಕಾದಂತ ಕೆಲಸಗಳು, ಒಂದು ಗೋಡೋಸ್ಪ್ರೆ ಮತ್ತೆ ಸಿಒಸಿ ಡ್ರೆಂಚಿಂಗ್ ಗೊಬ್ಬರ ಹಾಕೋದು, ಮತ್ತೆ ಎಲ್ಲೂ ನೀರ್ ನಿಲ್ದಲ್ಲ ಇರೋ ತರ ನೋಡ್ಕೋಬೇಕಾಗುತ್ತೆ. ಮತ್ತೆ ಯಾವ್ದಾದ್ರು ಬಳ್ಳಿಯಲ್ಲಿ ರೋಗ ಬಂದಿತ್ತು ಅಂತಂದ್ರೆ ಆ ಬಳ್ಳಿ ಆಲ್ಮೋಸ್ಟ್ ಇನ್ನೇನ್ ಬರ್ತದೇ ಇಲ್ಲ ಅಂತಿದ್ರೆ ಆ ಬಳ್ಳಿಯನ್ನ ತೋಟದಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಆ ಬಳ್ಳಿಯನ್ನ ಬುಡ ಸಮೇತ ಬಿದ್ದ್ಬಿಟ್ಟು ಹೊರಗಡೆ ಹಾಕಿ ಅಲ್ಲಿ ಸ್ವಲ್ಪ ಸುಣ್ಣ ಹಾಕ್ತೀವಿ. ಅದಷ್ಟು ನೀವು ಮೆಣಸಲ್ಲಿ ಮಾಡ್ಬೇಕಾಗಿರೋ ಕೆಲಸಗಳು. ಇದುವರೆಗೆ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳು. ನಾವು ಗೊಬ್ಬರ ಏನಕ್ಕೆ ಹಾಕ್ಬೇಕು ಅಂದ್ರೆ, ಕೊಡಗು ಆವರೇಜ್ 30 bag ಕಾಫಿ ಕೊಯ್ತಿದ್ರೆ ಅದು 1 acre ಸುಮಾರು 100 bag ಯೂರಿಯಾನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ಮತ್ತೆ ಅದೇ ತಗೊಳುತ್ತೆ ಅದು, ಮತ್ತೆ 1 bag DAP ತಗೊಳುತ್ತೆ, ಮತ್ತೆ 3 bag MOP ತಗೊಳುತ್ತೆ. ಇದನ್ನೆಲ್ಲ ಎಲ್ಲಿಂದ ತಗೊಳುತ್ತೆ ಅಂತ ಹೇಳಿದ್ರೆ ಅದು ಭೂಮಿನ ತಗೊಳುತ್ತೆ. ಈ ಭೂಮಿನ ತಗೊಂಡಾಗ ಏನಾಗುತ್ತೆ, ಆ ಭೂಮಿಲಿ ರಿಸರ್ವ್ ಖಾಲಿ ಆಗುತ್ತೆ. ಸೊ ಆ ರಿಸರ್ವ್ ನ ಮತ್ತೆ ನಾವು ರೀಫಿಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಗೊಬ್ಬರ ಹಾಕ್ಬೇಕು. ಅಕಸ್ಮಾತ್ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ರಾಪಿಂಗ್ ಫೀಲ್ಡ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಆದ್ರಿಂದ ನಾವು ಗೊಬ್ಬರನ ಹಾಕ್ಬೇಕು. ಈಗ ಇನ್ನೊಂದೇನಂದ್ರೆ ಮೇನು ಗೊಬ್ಬರ ಹಾಕ್ಬೇಕಾದ್ರೆ ಬರೀ ಯೂರಿಯಾ DAP MOP ರಾಕೋಸ್ಟ್ ಮಾತ್ರ ಅಲ್ಲ, ಬೇರೆ ತರದ ಗೊಬ್ಬರಗಳು ಇದಾವೆ. ಈಗ ನೀವು ಯೂರಿಯಾ ಹಾಕಿದ್ರೆ ಬರೀ ಅದರಲ್ಲಿ ಸಾರಜನಕ ಸಿಗುತ್ತೆ, DAP ಹಾಕಿದ್ರೆ ಸಾರಜನಕ ರಂಜಕ ಸಿಗುತ್ತೆ, MOP ಹಾಕಿದ್ರೆ ಪೊಟ್ಯಾಸ್ ಸಿಗುತ್ತೆ. ಇದು ಇಷ್ಟು ಮಾತ್ರ ಗೊಬ್ಬರ ಅಲ್ಲ, ಗಿಡಕ್ಕೆ ಟೋಟಲ್ ಆಗಿ 17 ಪೋಷಕಾಂಶಗಳು ಬೇಕಾಗಿರುತ್ತೆ. ಯಾವ್ದು ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಜಿಂಕ್, ಕಾಪರ್, ಐರನ್, ಬೋರಾನ್, ಮೊರಿಬಿರಮ್, ಈ ತರ 17 ಪೋಷಕಾಂಶಗಳು ಬೇಕಾಗುತ್ತೆ. ಸೊ ನೀವು ಗೊಬ್ಬರ ಇದನ್ನೆಲ್ಲ ನೀವು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ತಾ ಗೊತ್ತಾಗೋದು. ಗೊಬ್ಬರ ಹಾಕ್ಬೇಕಾದ್ರೆ ನಾವು 4 ಅಂಶಗಳನ್ನ ಇಟ್ಕೊಬೇಕಾಗುತ್ತೆ. ಒಂದು, ಯಾವ ಟೈಮಲ್ಲಿ ಹಾಕ್ಬೇಕು, ಮತ್ತೆ ಯಾವ ಜಾಗದಲ್ಲಿ ಹಾಕ್ಬೇಕು, ಮತ್ತೆ ಯಾವ ಗೊಬ್ಬರ ಹಾಕ್ಬೇಕು, ಮತ್ತೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ. ಈಗ ಮೊದಲನೇದಾಗಿ ಯಾವ ಟೈಮಲ್ಲಿ ಹಾಕ್ಬೇಕು ಅಂತಂದ್ರೆ, ಟೋಟಲ್ ಆಗಿ ನಾವು ರೆಕಮೆಂಡ್ ಮಾಡೋದು 4 ಸ್ಪಿಟ್ ಆಗಿ ಹಾಕ್ಬೇಕಂದ್ರೆ 1 ಪೂರ್ತಿ ಗೊಬ್ಬರ. ಈಗ ನೀವು 1 acre ಒಂದು ಟೋಟಲ್ 1 ನಾವು ಏನು ಶಿಫಾರಸು ಮಾಡ್ತೀವಿ ಆ ಗೊಬ್ಬರನ ಒಂದೇ ಸಲ ಹಾಕಂಗಿಲ್ಲ, 4 ಸ್ಪಿಟಲ್ಲಿ ಹಾಕ್ಬೇಕು. ಯಾವಾಗ ಅಂದ್ರೆ ಈಗ ನೀವು ಪ್ರೀ ಬ್ಲಾಸಮ್ ಇರಿಗೇಷನ್ ಕೊಡ್ತಿರಲ್ಲ ಅವಾಗ ಒಂದು, ಮತ್ತೆ ಈಗ ಮೇ ಜೂನ್ ಅಲ್ಲಿ ಒಂದು, ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ಆಗಸ್ಟ್ ಟೈಮಲ್ಲಿ ಒಂದು, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಒಂದು. ಬಟ್ ಮೇನ್ ಏನಂದ್ರೆ ಈ ಚಿಗೂರ್ಗಲ್ಲಿ ಇಂದು pH ಅಂದ್ರೆ ರಸಸಾರ ಕಡಿಮೆ ಇರೋದ್ರಿಂದ ಈ ಪ್ರೀ ಬ್ಲಾಸಮ್ ಇರಿಗೇಷನ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಲೈಮಿಂಗ್ ಗೆ ರೆಕಮೆಂಡೇಶನ್ ಕೊಡ್ತೀವಿ. ಇನ್ನೊಂದು ಲೈಮ್ ಮಾಡಿ 1-1.5 ತಿಂಗಳು ಗ್ಯಾಪ್ ಕೊಡ್ಬೇಕು ಫರ್ಟಿಲೈಸರ್ ಹಾಕ್ಬೇಕು ಅಂದ್ರೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ ಜೊತೆಗೆ ಲೈಮ್ ಜೊತೆಗೆ ಫರ್ಟಿಲೈಸರ್ ಹಾಕಿದ್ರೆ ಆ ಲೈಮ್ ಜೊತೆ ಫರ್ಟಿಲೈಸರ್ ರಿಯಾಕ್ಟ್ ಆಗಿ ಆ ಗಿಡಗಳಿಗೆ ಸಪ್ಲೈ ಆಗಲ್ಲ. ಸೊ ನೀವು ಹಾಕಿದ್ದು ಫರ್ಟಿಲೈಸರ್ ಸುಮ್ಮನೆ ಲಾಸ್ ಆಗುತ್ತೆ. ಸೊ ಹಂಗಾಗಿ ಈಗ ಪ್ರೀ ಬ್ಲಾಸಮ್ ಅಲ್ಲಿ ಕೊಡಗು ಜಿಲ್ಲೆಯಲ್ಲಿ ನೀವು ಸುಣ್ಣ ಬಳಸೋದ್ರಿಂದ ಈಗ ಉಳಿದಿರೋದು ಮೇ ಜೂನ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನೀವು ಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ವರ್ಷದ ಪೂರ್ತಿ ಗೊಬ್ಬರನ ಈ 3 ಟೈಮಲ್ಲಿ ನೀವು ಸ್ಪಿಟ್ ಮಾಡಿ ಹಾಕ್ಬೇಕಾಗುತ್ತೆ. ಅಂದ್ರೆ ಎಕ್ಸಾಂಪಲ್ ಈಗ ಸಾಲ್ ಚೆಕ್ ಮಾಡಿ ನಿಮಗೆ ಅಕಸ್ಮಾತ್ 100 kg ಯೂರಿಯಾ ಅಂತ ಹೇಳಿದ್ರೆ ಈಗ 33 kg ಯೂರಿಯಾನ ನೀವು ಮೇ ಜೂನ್ ಅಲ್ಲಿ ಕೊಡ್ಬೇಕಾಗುತ್ತೆ, 33 kg ಆಗಸ್ಟ್ ಕೊಡ್ಬೇಕಾಗುತ್ತೆ, 33 kg ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಈ ತರ ಡಿವೈಡ್ ಮಾಡಿ ಕೊಡ್ಬೇಕಾಗುತ್ತೆ. ಇದು ಸರಿಯಾದ ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋದು, ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ನೋದು. ಈಗ ಬುಡ ಅಂತ ಹೇಳಿದ್ರೆ ನೀವು ಗೊಬ್ಬರ ಎಲ್ಲೆಲ್ಲೋ ಹಾಕಿದ್ರೆ ಅದು ಗಿಡ ತಗೊಳಲ್ಲ. ಅಂದ್ರೆ ಈಗ ಗಿಡ ಗೊಬ್ಬರ ಎಲ್ಲಿಂದ ತಗೊಳುತ್ತೆ ಅಂದ್ರೆ ಅದು ಬೇರಿಂದ ತಗೊಳುತ್ತೆ. ಈಗ ಒಂದು ಕಾಫಿದು ಬುಡ ಇದೆ, ಅದರಿಂದ ಸುತ್ತ ಒಂದು ಒಂದೂವರೆ ಅಡಿ ಜಾಗದಲ್ಲಿ ಏನು ಬೇರುಗಳಿರ್ತವೆ ಅವನ್ನ ಆಕ್ಟಿವ್ ರೂಟ್ಸ್ ಅಂತ ಕರಿತೀವಿ. ಅಲ್ಲಿ ಗೊಬ್ಬರ ಚೆನ್ನಾಗಿ ಇರ್ಕೊಳುತ್ತೆ, ಅಂದ್ರೆ ನೀವು ಗೊಬ್ಬರ ಹಾಕಿದ್ ಕರ್ಗಿ ಅಲ್ಲಿಂದನೇ ಮೇನ್ ಆಗಿ ಇರ್ಕೊಳೋದು. ಸೊ ನೀವು ಗೊಬ್ಬರ ಹಾಕಿ ಏನ್ ಮಾಡ್ಬೇಕು ಅಂದ್ರೆ ಒಂದೂವರೆ ಅಡಿ ಜಾಗದಲ್ಲಿ ಸ್ವಲ್ಪ ಗುಣಿ ಮಾಡಿ ಗೊಬ್ಬರ ಹಾಕಿ ಮತ್ತೆ ಮಣ್ಣು ತಪ್ಪರೆ ತರ್ಕೆಲೆಗಳನ್ನ ಮುಚ್ಚಬೇಕಾಗುತ್ತೆ. ನಾವ್ ಯಾಕೆ ಗುಣಿ ಮಾಡಿ ಹಾಕ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಈಗ ನೀವು ಹಾಕಿದ ಗೊಬ್ಬರ ಈಗ ಮಳೆ ಬಂದ್ರೆ ಡೈರೆಕ್ಟ್ ಆಗಿ ಹೊಚ್ಕೊಂಡು ಹೋಗ್ಬೋದು, ತಪ್ಪರೆ ಸನ್ಲೈಟ್ ಬಿದ್ರೆ ಆವಿಯಾಗಿ ಹೋಗ್ಬೋದು. ಸೊ ಆ ಲಾಸ್ ನೀವು ಗೊಬ್ಬರ ಹಾಕಿದ್ದು ಲಾಸ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನೀವು ಸ್ವಲ್ಪ ಗುಣಿ ಮಾಡಿ ಸುತ್ತಲೂ ಗೊಬ್ಬರ ಹಾಕಿ ಮಣ್ಣು ತಪ್ಪರೆ ತರ್ಕೆಲೆಗಳಿಂದ ಮುಚ್ಚಬೇಕಾಗುತ್ತೆ. ಈಗ ಸರಿಯಾದ ಸಮಯ, ಸರಿಯಾದ ಜಾಗ ಮತ್ತೆ ಸರಿಯಾದ ಗೊಬ್ಬರ ಯಾವ್ದು ಬಳಕೆ ಮಾಡ್ಕೊಬೇಕು ಅನ್ನೋದು ಮೇನ್ ಆಗಿ ಇಲ್ಲಿ ರಾಕ್ ಫಾಸ್ಫೇಟ್ ತುಂಬಾ ಬಳಕೆ ಮಾಡ್ತೀರಾ ಕೊಡಗಲ್ಲಿ, ಬಟ್ ರಾಕ್ ಫಾಸ್ಫೇಟ್ ಎಲ್ಲಾ ಭೂಮಿಗಳು ಅದು ಸರಿಯಾಗಲ್ಲ. ಯಾಕೆಂದ್ರೆ ರಾಕ್ ಫಾಸ್ಫೇಟ್ ಬಳಸ್ಬೇಕು ಅಂದ್ರೆ ಮೇನ್ ಆಗಿ ಪಿಎಚ್ ಅಂತೀವಿ, ಅಂದ್ರೆ ನಸಸರ ಅಂತ ಹೇಳ್ತೀವಿ, ಅದು 5.5 ಕಿಂತ ಕಡಿಮೆ ಇರಬೇಕು. 5.5 ಕಿಂತ ಕಡಿಮೆ ಇದ್ದಾಗ ಮಾತ್ರ ನೀವು ರಾಕ್ ಫಾಸ್ಫೇಟ್ ಏನಾದ್ರು ಗೊಬ್ಬರ ಹಾಕಿದ್ದು ಕರಗಿ ಗಿಡಕ್ಕೆ ಸಪ್ಲೈ ಆಗುತ್ತೆ. ಇಲ್ಲದೇ ಅದು 5.5 ಕಿಂತ ಕಡಿಮೆ ಇದ್ರೆ ನೀವು ರಾಕ್ ಫಾಸ್ಫೇಟ್ ಹಾಕಿದ್ ಏನಿರಲ್ಲ, ಅದು ಕಲ್ಲು ಕಲ್ಲಾಗಿ ಇರುತ್ತೆ, ಅದು ಕರಗಲ್ಲ. ಸೊ ಗಿಡ ತಗೊಳಕ್ಕಾಗಲ್ಲ. ಪಿಎಚ್ 5.5 ಕಿಂತ ಕಡಿಮೆ ರಾಕ್ ಫಾಸ್ಫೇಟ್ ಹಾಕ್ಬೇಕು ಅಂದ್ರೆ ಸರಿಯಾದ ಸಮಯ ಅಂದ್ರೆ ಮೇ ಜೂನ್ ಅಲ್ಲೇ ಸರಿಯಾದ ಸಮಯ. ಯಾಕೆ ಅಂತ ಹೇಳಿದ್ರೆ ಅದು ಬೇಗ ಕರಗಲ್ಲ, ಸ್ಲೋ ಕರಗುತ್ತೆ. ಸೊ ಈ ಟೈಮ್ ಅಲ್ಲಿ ಹಾಕಿದ್ರೆ ನಿಮಗೆ ನವೆಂಬರ್ ತನಕ ಅದು ಸಪ್ಲೈ ಮಾಡ್ತಾ ಇರುತ್ತೆ. ಸೊ ನೀವು ರಾಕ್ ಫಾಸ್ಫೇಟ್ ಸ್ವಲ್ಪ ನಾವು ಶಿಫಾರಸು ಮಾಡಿದ್ರೆ ನೀವು ಹಾಕ್ಬೇಕಾದ ಸಮಯ ಮೇ ಜೂನ್. ಇದಾದ್ಮೇಲೆ ನೀವು ಇದ್ರ ಜೊತೆ ಯೂರಿಯಾ DAP ಹಾಕ್ಬೋದು. ಆಮೇಲೆ ಈಗ ಆಗಸ್ಟ್ ಟೈಮಲ್ಲಿ ಯೂರಿಯಾ DAP MOP ಇದನ್ನ ಹಾಕ್ಬೋದು. ಇದಾದ್ಮೇಲೆ ನೀವು ಮೇನ್ ಆಗಿ ಆ ಮೇನ್ ಏನಂತ ಹೇಳಿದ್ರೆ ಈ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನೀವು ಯೂಶ್ವಲಿ ಕಾಂಪ್ಲೆಕ್ಸ್ ಹೋದ್ರೆ ಬೆಟರ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಕೊಟ್ಟಿಲ್ಲ ಯಾವ್ದಂದ್ರೆ ಕಟ್ಟಂ ಪಾಸ್ ಇರ್ಬೋದು, 19 ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಏನಾಗುತ್ತೆ ಕಾಫಿ ಕಾರ್ಡ್ ದಪ್ಪ ಆಗ್ತಿರುತ್ತೆ. ಆ ಟೈಮಲ್ಲಿ ಏನಂದ್ರೆ ಗಿಡಕ್ಕೆ ಕಡಿಮೆ ಟೈಮಲ್ಲಿ ಜಾಸ್ತಿ ಗೊಬ್ಬರ ಬೇಕಾಗಿರುತ್ತೆ. ಅದು ಕಾಂಪ್ಲೆಕ್ಸ್ ಏನಂದ್ರೆ ನೀವು ಹಾಕಿದ ತಕ್ಷಣ ಬೇಗ ಕರಗಿ ಅದು ಬೇಗ ಅಪ್ಟೇಕ್ ಆಗುತ್ತೆ. ಸೊ ಇದೊಂದು ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ಮೇನ್ ಏನ್ ಹೇಳ್ಬೇಕು ಅಂದ್ರೆ ಯೂಶ್ವಲಿ ರಾಕ್ ಫಾಸ್ಫೇಟ್ ತಪ್ಪಿದ್ರೆ DAP ಹಾಕ್ತಾರೆ. ರಾಕ್ ಫಾಸ್ಫೇಟ್ ಹೇಳಿದ್ರೆ ನಿಮ್ದು ಕಸರ 5.5 ಕಿಂತ ಕಡಿಮೆ ಇರಬೇಕು, ಅದಕ್ಕಿಂತ ಮೇಲಿದ್ರೆ ನೀವು ಹಾಕಿ ಯೂಸ್ ಇಲ್ಲ. ಇನ್ನೊಂದು ಮೇನ್ DAP ನ ತುಂಬಾ ಬಳಸಂಗಿಲ್ಲ. DAP ತುಂಬಾ ಬಳಸಿದ್ರೆ ಏನಾಗುತ್ತೆ ಅಂದ್ರೆ ಫಾಸ್ಫೋರಿಕ್ ಆಸಿಡ್ ಇರುತ್ತೆ, ಅದೇನ್ ಮಾಡುತ್ತೆ ಅಂದ್ರೆ ನಿಮ್ದು pH ಇರುತ್ತೆ ಸಾಲಿಡ್, ಅದನ್ನ ಇನ್ನೂ ಕಡಿಮೆ ಮಾಡುತ್ತೆ. ಸೊ DAP ನ ನೀವು ಕೊಡೋದಾದ್ರೆ ಒಂದು ಸ್ಪಿಟಲ್ ಕೊಡಿ, ಒಂದೇ ಅದೇ ಈಗ ನಾವು 3 ಸ್ಪಿಟಲ್ ಅಂತೇಳಿ ಒಂದು ಸ್ಪಿಟಲ್ ಕೊಡಿ. ಇನ್ನು ಉಳಿದಿದ್ದ ಬೇಕಾದ್ರೆ ಕ್ಯಾಟಂ ಪಾಸ್ ಸಪ್ಲೈ ಮಾಡ್ಬೋದು, ರಂಜಕನ ತಪ್ಪ 19 17 ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. DAP ಬಳಕೆ ಸ್ವಲ್ಪ ಕಡಿಮೆ ಮಾಡಿ, ಅದೇ ಒಂದು ಸ್ಪಿಟಲ್ ಕೊಡಿ ರಿಕ್ವೆಸ್ಟ್. ಇದಾದ್ಮೇಲೆ ಸರಿಯಾದ ಸಮಯ, ಸರಿಯಾದ ಜಾಗ ಮತ್ತೆ ಸರಿಯಾದ ಗೊಬ್ಬರ ಆಯ್ತು. ಈಗ ನಾವು ಸರಿಯಾದ ಪ್ರಮಾಣ, ಒಬ್ರು ರೈತ ಇರ್ತಾರೆ ಅವ್ರಿಂದ ಅಂದ್ರೆ ಈಗ ಒಂದು ಬ್ಲಾಕ್ ಒಂದು 30 ಬ್ಯಾಗ್ ಕಾಫಿ ಕೊಡ್ತಿರ್ತಾರೆ, ಇನ್ನೊಂದು ಬ್ಯಾಗ್ 20 ಕೊಡ್ತಿರ್ತಾರೆ, 25 ಕೊಡ್ತಿರ್ತಾರೆ. ಈಗ 30 ಬ್ಯಾಗ್ ಕಾಫಿ ಕೊಡ್ತಿದ್ದು ಸೇಮ್ ಗೊಬ್ಬರ ಹಾಕ್ತಾರೆ, 25 ಕೊಡ್ತಿದ್ದು ಸೇಮ್ ಬ್ಯಾಗ್ ಗೊಬ್ಬರಗಳಾಗ್ತಾರೆ. ಬಟ್ ಶಿಫಾರಸ್ ಹಂಗಿಲ್ಲ, 30 ಬ್ಯಾಗಿಗೆ ಬೇರೆ ಶಿಫಾರಸ್ ಇದೆ, 25 ತಪ್ಪ 20 ತಪ್ಪ 40 ಬ್ಯಾಗ್ ಕಾಫಿ ಕೊಯ್ಯೋರಿಗೆ ಬೇರೆ ಶಿಫಾರಸ್ ಇದೆ. ಅಲ್ಲದೆ ಏನಂತ ಹೇಳಿದ್ರೆ ಇಷ್ಟು ಗೊಬ್ಬರ ಹಾಕ್ಬೇಕು ಅನ್ನೋದು ನಿಮ್ಮ ಮಣ್ಣಿನ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ಕೊಡಗು ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ ಫಾಸ್ಫರಸ್ ಅಂಶ ರಂಜಕ ಅಂತ ಹೇಳ್ತೀವಿ ಅದು ತುಂಬಾ ಜಾಸ್ತಿ ಇದೆ. ಅಂದ್ರೆ ಗಿಡಕ್ಕೆ ಬೇಕಾಗಿರೋದು ಒಂದು ಎಕರೆಗೆ 10-25 kg ಇದ್ರೆ ಸಾಕಾಗುತ್ತೆ ರಂಜಕ. ಬಟ್ ಇಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇದೆ ಅಂದ್ರೆ 50-60 kg ತನಕ ರೆಕಾರ್ಡ್ ಆಗ್ತಿದೆ. ಸೊ ಅವಾಗ ಏನ್ ಮಾಡ್ಬೇಕು ನೀವು ರಾಕ್ ಫಾಸ್ಫೇಟ್ ಆಗ್ಲಿ DAP ಆಗ್ಲಿ ಕಾಕ್ಟಪಸ್ ಆಗ್ಲಿ ಅದ್ರ ಪ್ರಮಾಣ ಕಡಿಮೆ ಮಾಡ್ಬೇಕು. ಇದು ನಿಮ್ಗೆ ಯಾವ ತರ ತಿಳಿಯುತ್ತೆ ಅಂದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿದಾಗ್ಲೇ ತಿಳಿಯುತ್ತೆ. ನಿಮ್ಮ ಹತ್ರ 2 ಬ್ಲಾಕ್ ಇದೆ, 2 ಬ್ಲಾಕ್ ಅಲ್ಲಿ ಸೇಮ್ ಕಾಫಿ ಹೀಟ್ ಬರ್ತದೆ, 25 bag 25 bag ಬರ್ತದೆ. ಬಟ್ ಮಣ್ಣು ಪರೀಕ್ಷೆ ಮಾಡಿಸ್ತಾನೆ ಅಂದ್ರೆ ಏನಂತ ಹೇಳಿದ್ರೆ 25 bag 25 bag ಸೇಮ್ ಬ್ಯಾಗ್ ಬರ್ತಾ ಇರ್ಲಿ ಮಣ್ಣಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಟೋಟಲ್ ಆಗಿ 27 ತರ ಫರ್ಟಿಲೈಸರ್ ರೆಕಮೆಂಡೇಶನ್ ಇದೆ. ಸಾರಜನಕ ಜಾಸ್ತಿ ಇರ್ಲಿ ಕಡಿಮೆ ಇರ್ಲಿ, ಸ್ವಲ್ಪ ರಂಜಕ ಜಾಸ್ತಿ ಆಯ್ತು ಕಡಿಮೆ ಆಯ್ತು, ಪೊಟಾಶ್ ಜಾಸ್ತಿ ಆಯ್ತು ಕಡಿಮೆ ಆಯ್ತು, ಇದ್ರ ಆಧಾರದ ಮೇಲೆ ಬೇರೆ ಬೇರೆ ಬ್ಲಾಕಲ್ಲಿ ಸೇಮ್ ಬ್ಯಾಗ್ಸ್ ಕಾಪಿ ಕೊಯ್ತಿದ್ರು 27 ತರದ ನ್ಯೂಟ್ರಿಯಂಟ್ ಕಾಂಬಿನೇಷನ್ ನಾವು ರೆಕಮೆಂಡೇಶನ್ ಮಾಡ್ತೀವಿ. ಹೀಗಾಗಿ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಇದೊಂದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತೀವಿ. ಭೂಮಿಲಿ ಎಷ್ಟು ಪ್ರಮಾಣದಲ್ಲಿ ಗಂಧಕ ಮತ್ತೆ ಜಿಂಕ್ ಕಾಪರ್ ಐರನ್ ಮ್ಯಾಂಗನೀಸ್ ಮತ್ತೆ ರಸಸಾರ ಎಷ್ಟಿದೆ EC ಎಷ್ಟಿದೆ ಇದೆಲ್ಲ ಮೆನ್ಷನ್ ಮಾಡಿರ್ತೀವಿ. ಒಂದೆಷ್ಟು ಬ್ಯಾಗ್ ಕಾಫಿ ಕೊಯ್ತೀರಾ ಅದ್ರ ಆಧಾರದ ಮೇಲೆ ನೀವು ಯಾವ ಗೊಬ್ಬರ ಹೇಳ್ತೀರಾ ಅಂದ್ರೆ ಈಗ ಒಬ್ಬೊಬ್ರು ಹೇಳ್ತಾರೆ ನಾವು ರೆಕಮೆಂಡ್ ಮಾಡ್ತೀವಿ ಫಸ್ಟ್ DAP ಮಾಡ್ತೀವಿ ನೆಕ್ಸ್ಟ್ ರಾಕ್ ಫಾಸ್ಫೇಟ್ ಬ್ಯಾಕ್ ಕಂಪೋಸ್ಟ್ ಮಾಡ್ತೀವಿ. ಬಟ್ ರೈತರಿಗೆ ಸಬ್ಸಿಡಿ ಅಂತ ಸಬ್ಸಿಡಿ ಯಾವ್ ಸಿಗುತ್ತೆ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಎಷ್ಟು ಬ್ಯಾಗ್ಸ್ ನೀವು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡ್ಕೊಡ್ತೀವಿ. ಈಗ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂದ್ರೆ ಮೇನ್ ಆಗಿ ಮೊದಲು ಮಾದರಿ ತಂದ್ಕೊಡ್ಬೇಕು. ಈಗ ಮಣ್ಣು ಮಾದರಿ ಯಾವ ತರ ತಂದ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಮಣ್ಣು ಮಾದರಿ ಅಂತ ಹೇಳಿದ್ರೆ 2.5 ಎಕರೆಗೆ ಒಂದು ಮಣ್ಣು ಮಾದರಿ ತೆಗಿಬೇಕಾಗುತ್ತೆ. ಮಣ್ಣು ಮಾದರಿ ತೆಗಿಬೇಕಂದ್ರೆ ಕೆಲವೊಂದು ಅಂಶಗಳನ್ನ ಗಮನ ಇಟ್ಕೊಬೇಕಾಗುತ್ತೆ. ಒಂದು ಬ್ಲಾಕ್ 2.5 ಎಕರೆ ಇದೆ ತಿಳ್ಕೊಳ್ಳಿ, ಅದ್ರಲ್ಲಿ ಏನಂತ ಹೇಳಿದ್ರೆ ಒಂದು ತುಂಬಾ ದಿಬ್ಬದಲ್ಲಿದೆ ಒಂದು ತುಂಬಾ ತಗ್ಗಲ್ಲಿದೆ. ಆಗ ಅದ್ರದ್ದು ಬೇರೆ ಮಾದರಿ ತೆಗಿಬೇಕು, ಇದ್ರದ್ದು ಬೇರೆ ಮಾದರಿ ತೆಗಿಬೇಕು. ಒಂದೇ ಬ್ಲಾಕ್ ಅಲ್ಲಿ ಒಂದ್ ಕಡೆ ಕಪ್ಪು ಮಣ್ಣು ಇದೆ, ಇನ್ನೊಂದ್ ಕಡೆ ಕೆಂಪು ಮಣ್ಣು ಇದೆ, ಅದ್ರದ್ದು ಬೇರೆ ಬೇರೆ. ಮತ್ತೆ ನೀರು ತುಂಬಾ ನಿಂತಿದೆ, ಅದ್ರದ್ದು ಬೇರೆ ಮಣ್ಣು ಮಾದರಿ ತೆಗಿಬೇಕು. ನೀರು ನಿಲ್ದಿರೋದು ಬೇರೆ ಮಣ್ಣು ಮಾದರಿ ತೆಗಿಬೇಕು. ಮತ್ತೆ ನಾವು ಮಣ್ಣು ಮಾದರಿ ಎಲ್ಲೇ ತೆಗಿಬಾರ್ದು ಅಂತ ಹೇಳಿದ್ರೆ ಭತ್ತಗಳ ಮಣ್ಣು ಮಾದರಿ ತೆಗಿಬಾರ್ದು, ಮತ್ತೆ ಗೊಬ್ಬರ ದುಂಡಿ ಇರುತ್ತೆ ಅಲ್ಲಿ ಮಣ್ಣು ಮಾದರಿ ತೆಗಿಬಾರ್ದು, ಸ್ವಲ್ಪ ನೀವು ಗೊಬ್ಬರ ಹಾಕಿದ್ರೆ ಕರಗಿರಲ್ಲ ಅಂದ್ರೂ ಮಣ್ಣು ಮಾದರಿ ತೆಗಿಬಾರ್ದು. ಈ ತರ ನೀವು ಸ್ವಲ್ಪ ಗಮನ ಇಟ್ಕೊಂಡ್ಬೇಕು. ಮತ್ತೆ ಮಣ್ಣು ಮಾದರಿ ತೆಗಿಬೇಕು ಏನಂತ ಹೇಳಿದ್ರೆ ಬುದ್ಧಿ ಯೂಸ್ ಮಾಡ್ತಿರಲ್ಲ, ಅದು ಆದಷ್ಟು ದುಃಖಿಡ್ದಿರೋ ಬುದ್ಧಿನ ಯೂಸ್ ಮಾಡ್ಬೇಕು. ಯಾಕಂದ್ರೆ ಅದರಲ್ಲಿ ನಾವು ಐರನ್ ಕಂಟೆಂಟ್ ನ ಎಸ್ಟಿಮೇಟ್ ಮಾಡ್ತೀವಿ ಮಣ್ಣಲ್ಲಿ. ಸೊ ನೀವು ದುಃಖಿದ್ರೆ ಬುದ್ಧಿ ಯೂಸ್ ಮಾಡಿದ್ರೆ ಅದ್ರಲ್ಲಿ ಐರನ್ ಪಾರ್ಟಿಕಲ್ಸ್ ಬರುತ್ತೆ ಮಣ್ಣು ಮಾದರಿಯಲ್ಲಿ, ಆಗ ನಿಮ್ಗೆ ರಿಸಲ್ಟ್ ಕರೆಕ್ಟ್ ಆಗಿ ಬರಲ್ಲ. ಅದಾದ್ಮೇಲೆ ಈಗ ಮಣ್ಣು ಮಾದರಿ ಯಾವ ತರ ತೆಗಿಬೇಕು ಅಂತ ಹೇಳ್ತೀನಿ. ಎರಡೂವರೆ ಎಕರೆಗೆ ಒಂದು ಮಣ್ಣು ಮಾದರಿ ತೆಗಿಬೇಕು. ಏನಂದ್ರೆ ಎರಡೂವರೆ ಎಕರೆಗೆ ಒಂದೇ ಕಡೆ ಮಣ್ಣು ಮಾದರಿ ತೆಗಿಯಂಗಿಲ್ಲ. ನಮ್ಗೆ ಏನಂತಂದ್ರೆ ಈಗ ಎರಡೂವರೆ ಎಕರೆ ಫುಲ್ ರೆಪ್ರೆಸೆಂಟ್ ಆಗ್ಬೇಕು ನಮಗೆ ಮಣ್ಣು ಮಾದರಿ. ಎಲ್ಲ ಕಡೆಯಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ದಂಗೆ ಇರ್ಬೇಕು, ನಾವು ಎಲ್ಲ ಕಡೆಯಿಂದ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ಈಗ ಎರಡೂವರೆ ಎಕರೆಯಲ್ಲಿ ಐದರಿಂದ ಆರು ಜಾಗನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಅದು ಹೆಂಗೆ ಅಂದ್ರೆ ಪಕ್ಕ ಪಕ್ಕದಲ್ಲೇ ಮಾತಾಡಂಗಿಲ್ಲ, ರ್ಯಾಂಡಮ್ ಆಗಿ. ಅಂದ್ರೆ ಬೌಂಡ್ರಿ ಇರುತ್ತಲ್ಲ, ಬೌಂಡ್ರಿ ತಪ್ಪರೆ ನಡ್ತಾರ್ತಿರ್ಲಿಲ್ಲ ಆ ಜಾಗ ಬಿಟ್ಬಿಟ್ಟು ಐದರಿಂದ ಆರು ಬಿಟ್ಟು ಒಳಗೆ ನೀವು ಮಣ್ಣು ಮಾದರಿ ತೆಗಿಬೇಕು. ಮತ್ತೆ ಏನಂತ ಹೇಳಿದ್ರೆ ಮೇನ್ ಸ್ಪಾಟ್ ಯಾವ್ದು ಅಂತ ಹೇಳಿದ್ರೆ ಈಗ ನಾಲ್ಕು ಕಾಫಿ ಗಿಡ ಇರುತ್ತಲ್ಲ, ನಾಲ್ಕು ಕಾಫಿ ಗಿಡ ಮಧ್ಯದಲ್ಲಿ ತೆಗಿಬೇಕು. ಅಂದ್ರೆ ಕಾಫಿ ಗುಡ್ಡ ತೆಗಿಯಂಗಿಲ್ಲ, ಯಾಕೆಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಎಲೆಗಳು ಬಿದ್ದು ಕರಗಿ ಜಾಸ್ತಿ ಗೊಬ್ಬರದ ಅಂಶ ಆಗಿರುತ್ತೆ. ಸೊ ಅಲ್ಲಿ ತೆಗಿಯಂಗಿಲ್ಲ, ಮತ್ತೆ ಅಲ್ಲಿ ಬೆಳಕು ಕಡಿಮೆ ಬರುತ್ತೆ. ಸೊ ಅಲ್ಲಿ ತೆಗಿಯಂಗಿಲ್ಲ. ಸೊ ಹಂಗಾಗಿ ನಾವೇನಂದ್ರೆ ನಾಲ್ಕು ಕಾಫಿ ಗಿಡದ ಮಧ್ಯೆ ತೆಗಿಬೇಕಾಗುತ್ತೆ, ಯಾಕೆಂದ್ರೆ ಅಲ್ಲಿ ನಿಮಗೆ ಗಾಳಿ ಬೆಳಕಿನ ಚೆನ್ನಾಗಿರುತ್ತೆ. ಸೊ ಅದು ನಿಮ್ಮ ಭೂಮಿಯನ್ನು ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಈ ತರ ಏನ್ ಮಾಡ್ಬೇಕು, ಎರಡೂವರೆ ಎಕರೆಯಲ್ಲಿ ಒಂದ್ ಐದಾರು ಕಡೆ ಇಲ್ಲ ಜಾಗಗಳನ್ನ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡ್ತಿದ್ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬುದ್ದಿಲಿ ವಿ ಶೇಪ್ ಆಗಿ ಬೇಕಾಗುತ್ತೆ. ಭೂಮಿಲಿ ತರ ವಿ ಶೇಪ್ ಬರ್ಬೇಕು. ಎಷ್ಟು ಆಳ ಅಂದ್ರೆ 20 centimeter ಇಂದ 25 centimeter ಆಳ ಇರ್ಬೇಕು. ಈ ತರ ಆಳ ಬಂದ ಮೇಲೆ ಆ ಮಣ್ಣು ನಮಗೆ ಬೇಕಾಗಿಲ್ಲ. ಈ ತರ ವಿ ಶೇಪ್ ಗುಂಡಿ ಆಗುತ್ತಲ್ಲ ಭೂಮಿಲಿ, ಈ ಕಡೆ ಎರಡು ಗೋಡೆಗಳಿರುತ್ತಲ್ಲ ಆ ಗೋಡೆಗಳಿಂದ ಒಂದ್ 2 inch ಮಣ್ಣು ಕೆರೆದು ನೀವು ಒಂದ್ ಕಡೆ ಬುದ್ದಿ ಮಾಡ್ಕೊಬೇಕಾಗುತ್ತೆ. ಈ ತರ ನೀವು ಒಂದ್ ಕಡೆ ಮಾಡಿದ್ರೆ ಸುಮಾರು 1 kg ಇಂದ 1.5 kg ಮಣ್ಣು ಕರೆಕ್ಟ್ ಆಗುತ್ತೆ. ಇದೇ ತರ 5-6 ಕಡೆ ಮಾಡಿದ್ರೆ 12 kg ಸುಮಾರು ಕರೆಕ್ಟ್ ಆಗುತ್ತೆ. ಲಾಬಿ ಬೇಕಾಗಿರೋದು ಬರೀ 500 gram. ಸೊ ನೀವು ಇದನ್ನ ಯಾವ ತರ ರಿಡ್ಯೂಸ್ ಮಾಡ್ಬೇಕು, ಈಗ 12 kg ಇರುತ್ತೆ ಅದನ್ನ ನೀವು 1/2 kg ಯಾವ ತರ ರಿಡ್ಯೂಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕ್ವಾರ್ಟರಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಈಗ ಎಲ್ಲ ಈಗ 12 kg ಮಣ್ಣು ಒಂದ್ 5-6 ಕಡೆಯಿಂದ ಒಂದ್ ಬ್ಲಾಕ್ ಅಲ್ಲಿ ಕಲೆಕ್ಟ್ ಮಾಡಿರ್ತೀರಾ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಲ್ಲಿ ಕಸ ಕಡ್ಡಿ ಎಲ್ಲ ಇದನ್ನ ನೀವು ತೆಗಿಬೇಕಾಗುತ್ತೆ. ಎಂಟೆ ಎಲ್ಲ ಇದೆ ಒಡೆದು ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚಪಾತಿ ತಪ್ಪದ ದೋಸೆ ಹಾಕಿದ್ರೆ ರೌಂಡ್ ಮಾಡ್ಕೊಬೇಕಾಗುತ್ತೆ. ಒಂದು ಕ್ಲೀನ್ ಆಗಿರೋ ಫ್ಲೋರ್ ಮೇಲೆ ತಪ್ಪದ್ರೆ ಒಂದು ಚೀಲದ ಮೇಲೆ ನೀವು ತರ ಚಪಾತಿ ತರ ಅದನ್ನ ಹರಡ್ಬಿಟ್ಟು ಅದನ್ನ 4 ಭಾಗವಾಗಿ ಡಿವೈಡ್ ಮಾಡ್ಬೇಕು. 4 ಭಾಗವಾಗಿ ಡಿವೈಡ್ ಮಾಡಿ ಯಾವ್ದಾರ 2 ಭಾಗನ ರಿಮೂವ್ ಮಾಡಿ, ಉಳಿದಿರೋ ಭಾಗನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೆ ಅದೇ ತರ ಸರ್ಕಲ್ ಮಾಡಿ, ಮತ್ತೆ 4 ಭಾಗ ಡಿವೈಡ್ ಮಾಡಿ, ಉಳಿದಿರೋ 2 ಭಾಗನ ಮತ್ತೆ ರಿಮೂವ್ ಮಾಡಿ, ಅದು ರಿಡ್ಯೂಸ್ ಆಗ್ತಾ ಬರುತ್ತೆ. ಎಲ್ಲಿ ತನಕ ಈ ತರ ಪ್ರೊಸೆಸ್ ರಿಪೀಟ್ ಮಾಡ್ಬೇಕು ಅಂದ್ರೆ ನಿಮಗೆ ಲಾಸ್ಟಿಗೆ 500 gram ಮಣ್ಣು ಉಳಿಬೇಕು. ಅಲ್ಲಿ ತನಕ ನೀವು ಈ ತರ ಮಾಡ್ಬೇಕು. ಈ ತರ ಮಾಡಿದ ಮಣ್ಣು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಬಿಸ್ತರ್ ಒಣಗಿಸಂಗಿಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ನೆರಳಲ್ಲಿ ಪಟ್ಸಲ ಇರ್ಬೋದು ರೂಮ್ ಅಲ್ಲಿ ಇರ್ಬೋದು ಅಲ್ಲಿ ನೀವು ಒಣಗಿಸ್ಬಿಟ್ಟು ಕ್ಲೀನ್ ಆಗಿರೋ ಕಾಟನ್ ಬ್ಯಾಗ್ ಅಂತ ಹೇಳ್ತೀವಿ, ಕಾಟನ್ ಬ್ಯಾಗ್ ಇಲ್ಲ ಅಂದ್ರು ಕ್ಲೀನ್ ಆಗಿರೋ ಪ್ಲಾಸ್ಟಿಕ್ ಬ್ಯಾಗ್ ತಂದ್ಕೊಡ್ಬೇಕು. ತಂದ್ಕೊಡ್ಬೇಕಾದ್ರೆ ಈಗ ಕೆಮಿಕಲ್ ಬ್ಯಾಗ್ ಎಲ್ಲ ತಂದ್ಕೊಡ್ಬೇಡಿ, ಮತ್ತೆ ಗೊಬ್ಬರದ ಬ್ಯಾಗ್ ಎಲ್ಲ ತಂದ್ಕೊಡ್ಬೇಡಿ, ಕ್ಲೀನ್ ಆಗಿರೋ ಪ್ಲಾಸ್ಟಿಕ್ ಬ್ಯಾಗ್ ತಂದ್ಕೊಡಿ. ಮತ್ತೆ ತಂದ್ಕೊಡ್ಬೇಕಾದ್ರೆ ಏನೇನು ಮೆನ್ಷನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹೆಸರು ಫೋನ್ ನಂಬರ್ ಅದು ಮೆನ್ಷನ್ ಮಾಡ್ಬೇಕು, ಮತ್ತೆ ಎಷ್ಟು ಬ್ಯಾಗ್ ಕಾಫಿ ಪೇಟರ್ ಅದನ್ನ ಮೆನ್ಷನ್ ಮಾಡ್ಬೇಕು ಮೇನ್, ಮತ್ತೆ ಸುಣ್ಣ ಹಾಕಿದ್ರು ಇಲ್ಲ ಅದನ್ನ ಮೆನ್ಷನ್ ಮಾಡ್ಬೇಕು. ಆಮೇಲೆ ಯಾವ ಫರ್ಟಿಲೈಸರ್ ಯೂಸ್ ಮಾಡಿ ಅದು ಮೆನ್ಷನ್ ಮಾಡ್ಬೇಕು. ಅದಾದ್ಮೇಲೆ ನೀವು ಯಾವ ಫರ್ಟಿಲೈಸರ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ ಸೊಸೈಟಿ ಯಾವ್ದಾದ್ರು ಈ ವರ್ಷ ಯಾವ್ದು ಸಿಗುತ್ತೆ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ನಾವು ಎಷ್ಟು ಗೊಬ್ಬರ ಹಾಕ್ಬೇಕು ಅಂತ ನಾವು ಶಿಫಾರಸ್ ಮಾಡ್ತೀವಿ. ಈ ತರ ಕೊಟ್ರೆ ನಾವು ಸುಣ್ಣ ಹಾಕೋದಾದ್ರೆ ಈಗ ಮೇನ್ ಏನಂದ್ರೆ ಇದನ್ನ ಯಾವ ಟೈಮಲ್ಲಿ ಮಣ್ಣು ಮಾದರಿನ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಈಗ ಸುಣ್ಣ ಹಾಕಕ್ಕೆ ನಾವು ನವೆಂಬರ್ ಇಂದ ಫೆಬ್ರವರಿ ಇರ್ತೀವಿ, ಅಂದ್ರೆ ಆರ್ವೆಸ್ಟ್ ಆಗಿ ಒಂದು ವಾರ ಆದ್ಮೇಲೆ ಮಣ್ಣು ಮಾದರಿನ ನಿಮಗೆ ತಂದ್ಕೊಡ್ಬೋದು. ಹಂಗ ತಂದ್ಕೊಟ್ಟಿದ್ದಲ್ಲಿ ನಿಮ್ಗೆ ಫೆಬ್ರವರಿಗೆ ಪ್ರಿಕಾಷನ್ ಇರಿಗೇಷನ್ ಕೊಡ್ಬೇಕು. ಸುಣ್ಣ ಹಾಕ್ಬೇಕಾದ್ರೆ ಹಿಂಗೆ ಅಂತ ಹೇಳಿದ್ರೆ ಮಣ್ಣು ಮಾದರಿ ತಂದ್ಕೊಟ್ರೆ ಒಂದಿನ ಅಥವಾ 2 ದಿನದಲ್ಲಿ ನಿಮ್ಗೆ ಎಷ್ಟು ಪ್ರಮಾಣ ಸುಣ್ಣ ಹಾಕ್ಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ. ಅದ್ರ ಪ್ರಕಾರ ನೀವು ಸುಣ್ಣ ಹಾಕ್ಬೋದು. ಅದಾದ್ಮೇಲೆ 15-20 ದಿನದೊಳಗೆ ನಿಮ್ಗೆ ಸಂಪೂರ್ಣವಾಗಿ ಎಷ್ಟು ಗೊಬ್ಬರಗಳು ಹಾಕ್ಬೇಕು ಇಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಮತ್ತೆ ಒಬ್ಬೊಬ್ರು ಹೇಳ್ತಾರೆ ನಮಗೆ ಲೇಬರ್ ಪ್ರಾಬ್ಲಮ್ ಇದೆ 2 ಸ್ಪಿಟ್ ಹಾಕಕ್ಕಾಗುತ್ತೆ ಅಂತ ಹೇಳ್ತಾರೆ, ಇಷ್ಟು 3 ಸ್ಪಿಟ್ ನಾವು ರೆಕಮೆಂಡ್ ಮಾಡ್ತೀವಿ. ಬಟ್ ಲೇಬರ್ ಶಾರ್ಟೇಜ್ ಇರೋದ್ರಿಂದ 2 ಸಹ ರೆಕಮೆಂಡ್ ಮಾಡ್ಕೊಡ್ತೀವಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಏನಂತ ಹೇಳಿದ್ರೆ ಈಗ ಅದ್ರ ಇರದಂಗೆ ಈಗ ರಾಕ್ ಫಾಸ್ಫರಸ್ ತುಂಬಾ ಆಗ್ತಾರೆ, ಅಂದ್ರೆ ಫಾಸ್ಫರಸ್ ತುಂಬಾ ಜಾಸ್ತಿ ಇದೆ, ಬಟ್ ಅಂತೂ ರಂಜಕದ ಗೊಬ್ಬರಗಳು ತುಂಬಾ ಆಗ್ತಾರೆ, ಅದೊಂದು ಕಾಸ್ಟ್ ರಿಡ್ಯೂಸ್ ಮಾಡಬಹುದು. ಇಂಡೈರೆಕ್ಟ್ ಆಗಿ ಸರಿಯಾದ ಪ್ರಮಾಣದ ಗೊಬ್ಬರ ಬಳಸೋದ್ ಏನಾಗುತ್ತೆ ಅಂದ್ರೆ ಗಿಡನೂ ಅಷ್ಟೇ ಫಂಕ್ಷನ್ ದೇಹ ಇದ್ದಂಗೆ, ನಾವ್ ಯಾವ ತರ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಂತೀವೋ ನಮಗೆ ಅವಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಗಿಡಕ್ಕೂ ಅಷ್ಟೇ, ನೀವು ಸರಿಯಾದ ಪ್ರಮಾಣದಲ್ಲಿ ಕೊಟ್ರೆ ಅದನ್ನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿ ಬೆರಿ ಬರೋ ಪ್ರಾಬ್ಲಮ್ ಇರ್ಬೋದು, ಶಾರ್ಟ್ ಔಟ್ ಬರೋ ಪ್ರಾಬ್ಲಮ್ ಇರ್ಬೋದು, ಆ ತರ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಸರಿಯಾದ ಪ್ರಮಾಣದ ಗೊಬ್ಬರ ಬಳಸೋದ್ರಿಂದ ನೀವು ಇಂಡೈರೆಕ್ಟ್ ಆಗಿ ಏನಂದ್ರೆ ನೀವು ಪರಿಸರನ ಕಾಪಾಡ್ತೀರಿ. ಯಾವ ತರ ಅಂತ ಹೇಳಿದ್ರೆ ಈಗ ಜಾಸ್ತಿ ಹೇಳಿದ್ಮೇಲೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ತುಂಬಾ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅದೆಷ್ಟು ಬೇಕು ಅಷ್ಟೇ ತಗೊಳ್ಳುತ್ತೆ, ಉಳಿದಿದ್ದೆಲ್ಲ ಏನಾಗುತ್ತೆ ನಿಮ್ಮ ಮಳೆ ಬಂದ ಕೊಚ್ಕೊಂಡು ಹೋಗಿ ನೀರಿನ ಮೂಳುಗಳು ಸೇರುತ್ತೆ. ಅವಾಗ ಅಲ್ಲಿರೋ ಅಕ್ವಾಟಿಕ್ ಈಗ ಮೀನ್ ಇರ್ಬೋದು ಅದಕ್ಕೆಲ್ಲ ತೊಂದರೆ ಆಗುತ್ತೆ, ಮತ್ತೆ ಅದೇ ನೀರು ನಾವು ಸೇವಿಸಿದಾಗ ಮತ್ತೆ ನಮಗೂ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಓವರಾಲ್ ಆಗಿ ನೀವು ಸರಿಯಾದ ಪ್ರಮಾಣ ಗೊಬ್ಬರ ಮಾಡೋದ್ರಿಂದ ಪರಿಸರವನ್ನು ಕಾಪಾಡ್ಕೊಬಹುದು. ಇದಾದ್ಮೇಲೆ ಇನ್ನೊಂದು ಮೇನ್ ಏನಂತ ಹೇಳಿದ್ರೆ ಎಸ್ಪೆಷಲಿ ಕೊಡಗು ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀರಾ ಏನಂತ ಹೇಳಿದ್ರೆ ನೀವು ಸುಮ್ಮನೆ ಹಾಕಲ್ಲಾಂದ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಮಳೆ ಬರೋ ಕಾರಣ ಏನಾಗುತ್ತೆ ಅಂದ್ರೆ ಬೇಸಿಕ್ ಕ್ಯಾಟನ್ಸ್ ಅಂತೀವಿ ಕ್ಯಾಲ್ಸಿಯಂ ಮ್ಯಾಂಗನೀಸಿಯಂ ಮೇನ್ಲಿ, ಅದೇನಾಗುತ್ತೆ ಅಂದ್ರೆ ಮಳೆ ಬಂದಾಗೆಲ್ಲ ಕೊಚ್ಕೊಂಡು ಹೋಗುತ್ತೆ. ಅವಾಗ ಭೂಮಿಲಿ ಏನ್ ಉಳಿಯುತ್ತೆ ಬರೀ ಅಲ್ಯೂಮಿನಿಯಂ ಐರನ್ ಹೈಡ್ರೋಜನ್ ಅಂತ ಅಯಾನ್ಗಳು ಉಳಿತವೆ, ಅದೇನಾಗುತ್ತೆ ಅಂದ್ರೆ ಅಸಿಡಿಟಿ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಈಗ ನಮ್ಮ ಬಾಡಿಲಿ ಹೆಂಗೆ ಅಸಿಡಿಟಿ ಆಗುತ್ತೆ ಸೇಮ್ ಅದೇ ತರ ಭೂಮಿಲಿ ಅಸಿಡಿಟಿ ಆಗುತ್ತೆ. ನೀವು ಅಸಿಡಿಟಿ ಆದಾಗ ಹೆಂಗೆ ನಾವೇನೇ ಊಟ ಮಾಡೋ ಜೀರ್ಣ ಆಗಲ್ಲ, ಬರೇ ತೇಗ್ ಬರುತ್ತೆ. ಅದು ಮೇನ್ ಭೂಮಿಗೋಷ್ಟೇ, ನೀವೇನೇ ಗೊಬ್ಬರ ಹಾಕಿದ್ರು ಅದು ಕರಗಲ್ಲ, ಗಿಡ ಅಲ್ಟಿಮೇಟ್ ತಗೊಳಲ್ಲ. ಹಾಗಾಗಿ ನಾವು ಅಸಿಡಿಟಿ ಆದಾಗ ಯಾವ ತರ ಟ್ಯಾಬ್ಲೆಟ್ಸ್ ಹಾಕ ತಗೊಂತೀವ ಹಂಗೆ ಭೂಮಿಗೋಷ್ಟೇ ಅಸಿಡಿಟಿ ಆದಾಗ ಸುಣ್ಣನ ಬಳಸಬೇಕಾಗುತ್ತೆ. ಸುಣ್ಣ ಹೇಳ್ತೀವಿ ರೆಕಮೆಂಡೇಶನ್ ಈಗ 5.5 ನಿಮ್ದು ಪಿ ಎಚ್ ಅಂದ್ರೆ ಈಗ ರಸಸಾರ ಅನ್ನಲ್ಲ, ಅದು 5.5 ಇಂದ 6.5 ಇದ್ರೆ ಕಾಫಿ ಗಿಡಕ್ಕೆ ತುಂಬಾ ಒಳ್ಳೇದು. ಅಕಸ್ಮಾತ್ 5.5 ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಇಷ್ಟು ಪ್ರಮಾಣ ಸುಣ್ಣ, 5 ಕಡಿಮೆ ಇತ್ತು ಅಂದ್ರೆ ಅದಕ್ಕೆ ಇಷ್ಟು ಪ್ರಮಾಣ ಸುಣ್ಣ ಅಂತಿದೆ, ಅದನ್ನು ಶಿಫಾರಸು ಮಾಡ್ತೀವಿ. ಮತ್ತೆ ಸುಣ್ಣ ಹಾಕ್ಬೇಕು ಅಷ್ಟೇ ಮೇನ್ ಆಗಿ ಯೂಶಲಿ ಪೌಡರ್ ಫಾರ್ಮ್ ಇರುತ್ತಲ್ಲ ಅದನ್ನ ಬಳಸೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಸುಣ್ಣ ಏನಂತ ಹೇಳಿದ್ರೆ ಮೇನ್ ಭೂಮಿ ಜೊತೆ ತುಂಬಾ ರಿಯಾಕ್ಟ್ ಆಗ್ಬೇಕು. ಭೂಮಿ ಜೊತೆ ಯಾವಾಗ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಪೌಡರ್ ಫಾರ್ಮ್ ಇದ್ದಾಗ, ಯಾಕೆಂದ್ರೆ ಅದು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ ಅವಾಗ ಭೂಮಿ ಜೊತೆ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಹಂಗಾಗಿ ಪೌಡರ್ ಫಾರ್ಮ್ ನೇ ಜಾಸ್ತಿ ಯೂಸ್ ಮಾಡಿ. ಇನ್ನೊಂದು ಮೇನ್ ಏನಂತ ಹೇಳಿದ್ರೆ ಸುಣ್ಣ ಯಾವ ಟೈಮ್ ಅಲ್ಲಿ ಕೊಡ್ಬೇಕು ಅಂದ್ರೆ ಈಗ ನವೆಂಬರ್ ಇಂದ ಫೆಬ್ರವರಿ ಒಳ್ಳೆ ಟೈಮು. ಅದು ಯಾವ ಟೈಮ್ ಅಂತ ಹೇಳಿದ್ರೆ ಯೂಶಲಿ ಏನಂದ್ರೆ ಒಬ್ರು ಏನ್ ಮಾಡ್ತಾರೆ ಪೀಟ್ ಬಾಸಮ್ ಇರಿಗೇಷನ್ ಕೊಟ್ಟು ಸುಣ್ಣ ಹಾಕ್ತಾರೆ, ಅದನ್ನ ಮಾಡ್ಬೇಡಿ. ಸುಣ್ಣ ಹಾಕಿ ಪೀಟ್ ಬಾಸಮ್ ಇರಿಗೇಷನ್ ಕೊಡಿ. ಏನಕ್ಕೆ ಅಂದ್ರೆ ನೀವು ಸುಣ್ಣ ಹಾಕ್ತೀರಾ, ಸುಣ್ಣ ಹಾಕಿ ಒಂದ್ 2-3 ದಿನ ಅಲ್ಲಿ ಭೂಮಿ ಮೇಲೆ ರಿಯಾಕ್ಟ್ ಆಗುತ್ತೆ. ಅದಾಗಿ ನೀವು ಇರಿಗೇಷನ್ ಕೊಟ್ಟರೆ ಅದೇನಾಗುತ್ತೆ ಡೀಪರ್ ಲೇಯರ್ ಹೋಗುತ್ತೆ, ಅಲ್ಲೂ ರಿಯಾಕ್ಟ್ ಆಗುತ್ತೆ. ಸೊ ಅವಾಗ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇದೊಂದು ಮೇನ್ ಗಮನದಲ್ಲಿಟ್ಕೊಳ್ಳಿ. ಇದಾದ್ಮೇಲೆ ನೀವು ಸುಣ್ಣ ಹಾಕ್ಬೇಕಾದ್ರೆ ಬರೇ ಸುಣ್ಣ ಹಾಕೊಂಡು ಹೋಗ್ಬಿಡಿ, ಒಂದ್ ವರ್ಷ ಸುಣ್ಣ ಹಾಕಿ ನೆಕ್ಸ್ಟ್ ವರ್ಷ ಡೋಲಮೈಟ್ ಮಾಡಿ, ಆ ತರ ಆಲ್ಟರ್ನೇಟಿವ್ ಆಗಿ ಚೇಂಜ್ ಮಾಡ್ತಾ ಹೋಗಿ. ಇನ್ನೊಂದು ಏನಂದ್ರೆ ಸುಣ್ಣ ತುಂಬಾ ಕಳಪೆ ಬರ್ತದೆ, ಒಂದ್ಸರಿ ಅದನ್ನ ಪರೀಕ್ಷೆ ಮಾಡಿಸಿ. ಪರೀಕ್ಷೆ ನನಗೆ ಗೊತ್ತಿಲ್ಲ, ನಮ್ಮ ಲ್ಯಾಬಲ್ ಇಲ್ಲ, ಕಾಫಿ ಬೋರ್ಡ್ 60 ಇದೆ, ಇಲ್ಲೂ ಇರ್ಬೋದು, ಒಂದ್ಸರಿ ವಿಚಾರ ಮಾಡಿ. ಇದುವರೆಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಂದ 26,900 ರೂಪಾಯಿ, ಅರೇಬಿಕಾ ಚರಿ 14,000 ರೂಪಾಯಿಂದ 14,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಂದ 19,700 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಂದ 10,700 ರೂಪಾಯಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಹೆಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುತ್ತಾರೆ ಶ್ರೀಮತಿ ಅಂಬರ್ ಫರೀದ್ ಅವರು, ಜಂಟಿ ಕೃಷಿ ನಿರ್ದೇಶಕರು ಬೆಳೆ ಸಮೀಕ್ಷೆ ವಿಭಾಗ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಿ ದೂರವಾಣಿ ಸಂಖ್ಯೆ 0802237477, ಮತ್ತೊಂದು ದೂರವಾಣಿ ಸಂಖ್ಯೆ 2237044999. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ ಹಾಗೂ ನಂದಿ ಹೋಮ್ಸ್ಟೇ ಚೇಂಡಾಣೆ. ಸುದ್ದಿ ಜೊಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಸೋಮವಾರಪೇಟೆನ ತಾಲೂಕು ತಹಶೀಲ್ದಾರ್ನವರ ಕಚೇರಿಗೆ ಜಿಲ್ಲಾಧಿಕಾರಿ ವೆಂಕಟರಾಜನವು ಇಂದು ಭೇಟಿ ಕೊಟ್ಟು ಭೂ ಸುರಕ್ಷತೆ ಮತ್ತು ಕಂದಾಯ ದಾಖಲೆ ಡಿಜಿಟಲೀಕರಣ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಪಡ್ಕೊಂಡು, ಇದಕ್ಕೆ ಸಂಬಂಧಪಟ್ಟಂಗೆ ಜನಕ್ಕೆ ಕಂದಾಯ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಕೊಡುವ ಬಗ್ಗೆಲಿ ಅಗತ್ಯ ಕ್ರಮ ತಗೊಳ್ಳೋಕು ಅಂತ ಹೇಳಿದ ಜಿಲ್ಲಾಧಿಕಾರಿಗ ಸಕಾಲ ಪಿಂಚಣಿ ಯೋಜನೆಗಳ ಬಗ್ಗೆಲಿ ಮಾಹಿತಿ ಪಡ್ಕೊಂಡು, ಈ ಸಲ ಮುಂಗಾರು ಮಳೆ ಬೇಗನೆ ಶುರುವಾಗಿದ್ದು ಮಳೆಗಾಲಲ್ಲಿ ಆವ ಹಾನಿನ ಬಗ್ಗೆಲಿ ಎಲ್ಲಾ ಹಂತದ ಅಧಿಕಾರಿಗ ಎಚ್ಚರ ವಹಿಸಕು, ಶಾಲೆ ಕಾಲೇಜು ಅಂಗನವಾಡಿಗಳ ಕಟ್ಟಡಗಳ ಬಗ್ಗೆಲಿ ನಿಗಾ ವಹಿಸಕು ಅಂತ ಸಹ ಹೇಳಿದ ಜಿಲ್ಲಾಧಿಕಾರಿಗ ಮಳೆ ಹಾನಿ ಪರಿಹಾರ ಹಂಚಿಕೆ ತಡ ಮಾಡಿಕಾಗದು ಅಂತ ಅಧಿಕಾರಿಗಳಿಗೆ ಆದೇಶ ಕೊಟ್ಟು, ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತೆ ಆಯುಷ್ ಇಲಾಖೆನ ಕೂಡುಕೂಟಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ತೇಳುವ ವಿಷಯದಡಿಯಲ್ಲಿ 11ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳ್ದು 21ನೇ ತಾರೀಕು ಹೊತ್ತಾರೆ 6:30 ಮಡಿಕೇರಿನ ಕೆಳಗಿನ ಗೌಡ ಸಮಾಜದಲ್ಲಿ ನಡೆಯಕ್ಕಿದ್ದು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲೆನ ಉಸ್ತುವಾರಿ ಸಚಿವರಾಗಿರುವ ಎನ್ಎಸ್ ಬೋಸರಾಜು, ಮಡಿಕೇರಿ ಮತ್ತು ವಿರಾಜಪೇಟೆನ ಶಾಸಕರು, ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಸೇರಿದಂಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಂತ ಗೊತ್ತಾವುಟು. ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯದ 2025ನೇ ಸಾಲಿನ ರಾಷ್ಟೀಯ ಪ್ರಧಾನ ಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಅರ್ಜಿ ಕರೆದಿದ್ದು, ಜಿಲ್ಲೆಯಲ್ಲಿ ಧೈರ್ಯ ಸಾಹಸದ ಬೇರೆಯವರನ್ನ ಕಾಪಾಡಿದ ಆಟೋಟ, ಸಮಾಜ ಸೇವೆ, ಪರಿಸರ ರಕ್ಷಣೆ, ಕಲೆ ಸಂಸ್ಕೃತಿ ತಂತ್ರಜ್ಞಾನ ಸೇರಿದಂಗೆ ಹೊಸದನ ಕಂಡುಹಿಡಿದು ಸಾಧನೆ ಮಾಡಿದ ಮಕ್ಕ ಈ ಪುರಸ್ಕಾರ ಪ್ರಶಸ್ತಿಗೆ ಅರ್ಜಿ ಒಪ್ಪಿಸಕು. 2025ರ ಜುಲೈ 31ಕ್ಕೆ ಸರಿಯಾಗುವಂಗೆ 5 ವರ್ಷದ ಮೇಲಿನ ಮತ್ತೆ 18 ವರ್ಷದ ಒಳಗಿನ ಸಾಧನೆ ಮಾಡಿದ ಮಕ್ಕ ಈ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಅರ್ಜಿ ಹಾಕಿಕಣಕು. ಹಂಗೆ ಬರುವ ಜುಲೈ 31ನೇ ತಾರೀಕಿನ ಒಳಗೆ ಆನ್ಲೈನ್ಲಿ ಅರ್ಜಿ ಹಾಕಿಕಣಕು ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿನವು ತಿಳಿಸಿಳು. ಅರೆಭಾಷೆಯಲ್ಲಿ ಜ್ಞಾನ ಮಾಡಿಕೊಳ್ಳುವಂತ ಸಾಧನೆ ಮಾಡಿ ಸಾಹಿತ್ಯ ಸೇವೆಗಾಗಿ ಬೇರೆ ಬೇರೆ ಪ್ರಶಸ್ತಿಗಳನ್ನ ಪಡ್ಕೊಂಡಿರುವ ಎಂಜಿ ಕಾವೇರಮ್ಮನವರ 86ನೇ ಹುಟ್ಟುಹಬ್ಬದ ಬಗ್ಗೆಯಲ್ಲಿ ಚೆಂಬು ಸಾಹಿತ್ಯ ವೇದಿಕೆನ ಕಡೆಯಿಂದ 7ನೇ ವರ್ಷದ ಎಂಜಿ ಕಾವೇರಮ್ಮ ಅರೆಭಾಷೆ ಕವನ ಪೈಪೋಟಿ ಏರ್ಪಾಡಾವುಟು. ವಯಸ್ಸಿನ ಮಿತಿ ಇಲ್ಲದೆ ಯಾವುದಾದ್ರು ಒಂದು ವಿಷಯದ ಬಗ್ಗೆಯಲ್ಲಿ ಅವೇ ಬರೆದ ಅರೆಭಾಷೆ ಕವಿತೆನ ಜುಲೈ 10ನೇ ತಾರೀಕಿನ ಒಳಗೆ ಚೆಂಬು ಸಾಹಿತ್ಯ @gmail.com ಮಿಂಚಂಚೆ ಕಳಿಸಕ್ಕೆ, ಅಲ್ಲದೆ ವಾಟ್ಸಪ್ ಸಂಖ್ಯೆ 63 64 66 0 272ಕ್ಕೆ ಕವಿತೆನ ಕಳಿಸಕ್ಕೆ ಅಂತ ಗೊತ್ತಾವುಟು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿಲಿ ಡಾಕ್ಟರ್ ಎಂಎನ್ ಅತೀಶ್ ಸೂಪರ್ ಸ್ಪೆಷಾಲಿಟಿ ತಜ್ಞ ವೈದ್ಯರನ್ನ ನೇಮಕ ಮಾಡಿದ್ದು, ಜಿಲ್ಲೆಯಲ್ಲಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರೋವು, ಡಯಾಲಿಸಿಸ್ ಮಾಡಿಸಿಕೊಂತಿರೋವು ಮತ್ತೆ ನೆಫ್ರಾಲಜಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗ ಇದ್ದರೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಕೊಂಬಕ್ಕೆ ಪ್ರತಿ ವಾರದ ಬುಧವಾರ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸದುಪಯೋಗ ಪಡ್ಕೊಂಬಂಗೆ ವೈದ್ಯಕೀಯ ಕಾಲೇಜಿನ ಮಾಹಿತಿಯಿಂದ ಗೊತ್ತಾವುಟು. ಕೊಡಗು ಪತ್ರಕರ್ತರ ಸಂಘ ಮತ್ತೆ ರೋಟರಿ ಮಿಸ್ಟಿ ಹಿಲ್ಸ್ನವರ ಕೂಡುಕೂಟಲಿ ಕೊಡಗು ಜಿಲ್ಲೆನ ಎಳೆಯ ಯೋಗಪಟು ಮದೆನಾಡಿನ ಸಿಂಚನನ ಯೋಗ ಪ್ರದರ್ಶನ ಗಿನ್ನಿಸ್ ವಿಶ್ವ ದಾಖಲೆಗೆ ಸೇರಿಸುವ ಕಾರ್ಯಕ್ರಮ ನಾಳ್ದು 21ನೇ ತಾರೀಕು ಶನಿವಾರ ವಿಶ್ವ ಯೋಗ ದಿನಾಚರಣೆನಂದು ಏರ್ಪಾಡಾವುಟು. ಅಂದು 8:00 ಮಡಿಕೇರಿನ ಪತ್ರಿಕಾಭವನದ ಸಭಾಬಾಡಿಲಿ ಸಿಂಚನ 30:05 ಡಿಂಬಾಸನ ಯೋಗ ಭಂಗಿಲಿ ಗಿನ್ನಿಸ್ ವಿಶ್ವ ದಾಖಲೆ ಮಾಡಿಕಿದ್ದು ಪರಿಣಿತ ಯೋಗಪಟುಗ ಇದನ್ನು ದಾಖಲೆ ಮಾಡಿಕೊಂಡವೆ. ಈ ಮೂಲಕ ಮದೆನಾಡು ಬಿಜಿಎಸ್ ಕಾಲೇಜಿನ 6ನೇ ಕ್ಲಾಸ್ ವಿದ್ಯಾರ್ಥಿನಿ ಸಿಂಚನನ ಯೋಗ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಾವಳು ಅಂತ ಪತ್ರಕರ್ತರ ಮತ್ತೆ ರೋಟರಿ ಮಿಸ್ಟಿಹಿಲ್ನ ಅಧ್ಯಕ್ಷರಿಗ ತಿಳಿಸಿಳು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಿದ್ದ

ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ. ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಜಿಲ್ಲಾಡಳಿತ ತಿಂಜ ಯೋಗ ನಾಳು ಕಾರ್ಬಾರ್. ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಅರ್ಜಿಗೂ ಪ್ರಶಸ್ತಿ. ಸುದ್ದಿರ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಗ ಆಯುಷ್ ಇಲಾಖೆ ಈ ಅಂಗಡ ಕೂಟದ ನೆಲ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಣ್ಣುವ ಮಂಡ್ಯ ಎಳಿತ ನಡೀಲಿ. ಅಂತಾರಾಷ್ಟ್ರೀಯ 11ನೇ ಯೋಗ ನಾಳನ ಇದೇ ತಿಂಗ 21st 6:30 ಮಡಿಕೇರಿ ಅಡಿಯತ್ರ ಗೌಡ ಸಮಾಜದ ನಡೆತುವ. ಮುಖ್ಯ ಬೆಂದುಳಾಯ್ತು ವಿಜ್ಞಾನ ಪಿಂಗ ತಂತ್ರಜ್ಞಾನ ಸಚಿವ ಅಲತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಳಾನ ಎನ್ಎಸ್ ಬೋಸರಾಜು. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳಾದ ಡಾಕ್ಟರ್ ಮಂತರಗೌಡ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕಗಳಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ. ಸಂಸದಗಳಾದ ಯದವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮುಖ್ಯ ಪಟ್ಟಂಗ ಕೂಡಿ ಆಡುವ. ಎಸ್ಎಲ್ಸಿ ಪಿಂಜ ಪಿಯುಸಿನ ಆದ್ಯತಾ ಪರೀಕ್ಷೆ ಫಸ್ಟ್ ಕ್ಲಾಸ್ ಪಾಸಾನ ಮಕ್ಕಳು ಪುರುಡು ಪಣ ಕೊಡಪಕ್ಕ ಅರ್ಜಿ ಹಾಕಿತ್ತು. ಇದನ್ನು ಸಿಬಿಎಸ್ಇ ಪಿಂಜ ಐಸಿಐಸಿ ಪಾಸಾನ ಮಕ್ಕಳು ಅರ್ಜಿ ಇಡಲು ತಂಗಳ ಮೂಲ ದಾಖಲಾತಿಯೊಡೆ ಆನ್ಲೈನ್ ಅರ್ಜಿ ಇಡಲು. ಇವರ ವಿವರಕ್ಕೂ ಸೋಮಾರಪೇಟೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಫೋನ್ ನಂಬರ್ 9 4 8 0 8 8